ತಿಳಿಸಿಕೊಡಲು ಇಚ್ಛೆ ಪಡುತ್ತೇನೆ. ಶಾಖದಿಂದ ಅದ ಮಾಡುವ ವರ್ಜಿನಿಯಾ ಹೊಗೆಸೊಪ್ಪು ಕರ್ನಾಟಕ ರಾಜ್ಯದ ಒಂದು ಮುಖ್ಯವಾದ ವಾಣಿಜ್ಯ ಬೆಳೆಯಾಗಿದೆ. ವರ್ಜಿನಿಯಾ ಹೊಗೆಸೊಪ್ಪಿನ ಇಳುವರಿಯು ಉತ್ತಮ ಗುಣಮಟ್ಟದ ಆರೋಗ್ಯಕರವಾದ ಗಿಡಗಳು ಮತ್ತು ಅವುಗಳ ಪೋಷಣೆ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ತಂಬಾಕಿನ ಬೆಳೆಗಾರರು ಗಿಡಗಳ ವೈಜ್ಞಾನಿಕ ನಿರ್ವಹಣೆಯತ್ತ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತದೆ. ಪ್ರಸ್ತುತ ತಂಬಾಕು ಬೆಳೆಗೆ ಹಲವು ನಂಜಾಣು ರೋಗಗಳು ಬಾಧಿಸುತ್ತಿವೆ. ಇವುಗಳಲ್ಲಿ ತಂಬಾಕು ಮೊಸಾಯಿಕ್ ನಂಜು ರೋಗವು ಜಗತ್ತಿನಾದ್ಯಂತ ಕಂಡ ಮೊದಲ ನಂಜು ರೋಗ. ಎರಡನೆಯದು ಎಲೆ ಮುಟುರು ರೋಗ. ಈ ನಂಜು ರೋಗಗಳು ತಗುಲಿದ್ದಲ್ಲಿ ಶೇಕಡ 30% ಇಳುವರಿ ಕಡಿಮೆಯಾಗುವುದು. ಅಷ್ಟೇ ಅಲ್ಲದೆ ಎಲೆಗಳ ಗುಣಮಟ್ಟವೂ ಸಹ ಕಡಿಮೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಬೆಳೆಗಾರರು ಅನುಸರಿಸಬೇಕಾದ ನಿರ್ವಹಣಾ ಕಾರ್ಯಕ್ರಮಗಳ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೊಸಾಯಿಕ್ ನಂಜು ರೋಗ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಎಂದು ಕರೆಯುತ್ತೇವೆ. ಈ ರೋಗವು ಬೆಳೆಯ ಯಾವುದೇ ಹಂತದಲ್ಲಿ ಕಾಣಿಸಿಕೊಳ್ಳಬಹುದು. ಆದರೆ ಇದರ ತೀವ್ರತೆ ಬೆಳೆಯ ಮೊದಲ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ರೋಗದ ಲಕ್ಷಣಗಳು ಯಾವುವೆಂದರೆ ರೋಗಕ್ಕೆ ತುತ್ತಾದ ಎಲೆಗಳಲ್ಲಿ ಹಳದಿ ಮತ್ತು ಹಸಿರು ಮಿಶ್ರಿತ ಗೆರೆಗಳನ್ನು ನಾವು ಕಾಣಬಹುದು ಹಾಗೂ ರೋಗಕ್ಕೀಡಾದ ಎಲೆಗಳ ರೂಪ ಮತ್ತು ಗಾತ್ರದಲ್ಲಿ ಪರಿವರ್ತನೆಯನ್ನು ಕಾಣಬಹುದು. ಎಲೆಗಳ ಮೇಲೆ ಅಲ್ಲಲ್ಲಿ ಗುಳ್ಳೆಗಳ ತರಹ ಉಬ್ಬುವಿಕೆ ಕಾಣಿಸಿಕೊಳ್ಳುತ್ತದೆ. ಜೊತೆಗೆ ತಂಬಾಕಿನ ಇಳುವರಿ ಮತ್ತು ಗುಣಮಟ್ಟವು ಸಹ ಕಡಿಮೆಯಾಗುತ್ತದೆ. ರೋಗದ ನಂಜಾಣುಗಳು ಹೊಲದಲ್ಲಿ ಕೆಲಸ ಮಾಡುವ ಉಪಕರಣಗಳಿಂದ ಮತ್ತು ಹೊಲದಲ್ಲಿ ಕೆಲಸ ಮಾಡುವಾಗ ಕೆಲಸಗಾರರು ರೋಗ ಪೀಡಿತ ಗಿಡಗಳನ್ನು ಮುಟ್ಟಿ ನಂತರ ಆರೋಗ್ಯವಂತ ಗಿಡಗಳನ್ನು ಮುಟ್ಟುವುದರಿಂದ ಸಹ ಹರಡುವುದು ತಿಳಿದು ಬಂದಿರುತ್ತದೆ. ಈ ರೋಗದ ನಂಜಾಣುಗಳು ಯಾವುದೇ ಕೀಟಗಳ ಮುಖಾಂತರ ಹರಡುವುದಿಲ್ಲ. ಇನ್ನು ಈ ರೋಗದ ನಿರ್ವಹಣೆ ಬಗ್ಗೆ ಹೇಳುವುದಾದರೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸಬೇಕು ಹಾಗೂ ರೋಗ ತಗಲಿದ ಗಿಡಗಳನ್ನು ತೆಗೆದು ಸುಡಬೇಕು. ರೋಗ ತಗಲಿದ ಗಿಡವನ್ನು ಮುಟ್ಟಿದವರು ಸೋಪಿನಿಂದ ಕೈ ತೊಳೆದು ನಂತರ ಇತರ ಗಿಡಗಳನ್ನು ಮುಟ್ಟಬೇಕು. ಇದರಿಂದ ರೋಗ ಹರಡುವುದನ್ನು ತಡೆಯಬಹುದಾಗಿದೆ. ಹಾಗೂ ಸಂಶೋಧನೆಗೊಳಪಟ್ಟ ರೋಗ ನಿರೋಧಕ ತಳಿಗಳನ್ನು ಬೆಳೆಯಲು ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತದೆ. ಇನ್ನು ಎರಡನೆಯದಾಗಿ ಎಲೆ ಮುಟು ರೋಗ ಬಗ್ಗೆ ಮಾತನಾಡುವುದಾದರೆ ಈ ರೋಗವು ಸಹ ನಂಜಾಣುವಿನಿಂದ ಬರುತ್ತದೆ ಮತ್ತು ಬಿಳಿ ನೊಣಗಳಿಂದ, ವೈಜ್ಞಾನಿಕವಾಗಿ ಬೆಮೇಸಿಯಾ ಟಬಾಸಿ ಅಂತ ಕರೀತೇವೆ, ಈ ನೊಣಗಳಿಂದ ಈ ರೋಗವು ಪ್ರಸಾರ ಹೊಂದುತ್ತದೆ. ಈ ರೋಗದ ಲಕ್ಷಣಗಳು ಯಾವ್ಯಾವ ಅಂದ್ರೆ ಬಾಧೆಗೊಳಗಾದ ಗಿಡಗಳ ಎಲೆಗಳ ರೂಪ ಮತ್ತು ಗಾತ್ರ ನೈಜವಾಗಿರದೆ ವಿರೂಪವಾಗಿ ಪರಿವರ್ತನೆ ಹೊಂದಿರುತ್ತವೆ ಹಾಗೂ ಬಾಧಿತ ಗಿಡಗಳ ಎಲೆಗಳು ಕೆಳಮುಖವಾಗಿ ಮುರುಟುಗೊಂಡು ದಪ್ಪವಾಗಿ ವಿಕೃತಗೊಳ್ಳುತ್ತವೆ. ಈ ರೋಗದ ತೀವ್ರತೆ ಹೆಚ್ಚಾದಾಗ ಗಿಡದ ಬೆಳವಣಿಗೆ ಬಹಳಷ್ಟು ಕುಂಠಿತಗೊಳ್ಳುತ್ತದೆ. ಈ ರೋಗದ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಸಸಿಮಡಿಯಲ್ಲಿ ಈ ರೋಗ ಕಾಣಿಸಿಕೊಂಡರೆ ಅಂತಹ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಮೊದಲೇ ಹೇಳಿದಂಗೆ ಈ ರೋಗವು ಬಿಳಿ ನೊಣಗಳಿಂದ ಪ್ರಸಾರವಾಗುತ್ತದೆ. ಸೊ ಆದುದರಿಂದ ಈ ರೋಗವನ್ನು ಹರಡುವ ಬಿಳಿ ನೊಣಗಳ ಹತೋಟಿ ಮಾಡಲು 1% ಇಮಿಡಾಕ್ಲೋಪ್ರಿಡ್ ದ್ರಾವಣ ಅಥವಾ 0.15 ಟ್ರೈಯೋಜಪಾಸ್ ಸಿಂಪರಣೆಯನ್ನು ಮಾಡಬೇಕಾಗುತ್ತದೆ ಹಾಗೂ ಹೊಲದಲ್ಲಿ ಹಳದಿ ಬಣ್ಣ ಹಚ್ಚಿದ ತಗಡಿನ ತುಂಡಿಗೆ ಅರಳು ಎಣ್ಣೆಯನ್ನು ಹಚ್ಚಿ ಎಕರೆಗೆ ಇಂತಹ 5-6 ತುಂಡುಗಳನ್ನು ಅಲ್ಲಲ್ಲಿ ನೆಡಬೇಕು. ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹಳದಿ ಅಂಟು ಹಾಳೆಗಳನ್ನು ಸಹ ಉಪಯೋಗಿಸಬಹುದಾಗಿದೆ. ಈ ಕ್ರಮದಿಂದ ಬಿಳಿ ನೊಣಗಳ ಹತೋಟಿಯನ್ನು ರೈತರು ಸುಲಭವಾಗಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆಯಾದ 9881122600ಗೆ ಸಂಪರ್ಕಿಸಬಹುದಾಗಿದೆ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಟೊಮ್ಯಾಟೊ ಕೃಷಿಯಲ್ಲಿನ ಅನುಭವಗಳು. ಈ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಸ್ ನಾಗೇಂದ್ರ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕರಾದಂತಹ ಎಸ್ ನಾಗೇಂದ್ರ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಲಾಭದಾಯಕವಾಗಿ ಈ ಒಂದು ಟೊಮೆಟೊ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ಕಾರ ಸರ್. ನಾಗೇಂದ್ರ ಅವರೇ, ಹೇಳಿ, ಈ ಟೊಮೆಟೊ ಬೆಳೆಯನ್ನ ಎಷ್ಟು ವರ್ಷಕ್ಕೆ ಬೆಳೀತಾ ಇದ್ರ? ಸಾವಿನ ಬೋರ್ವೆಲ್ ನಾವಿನ್ನ ಮೊನ್ನೆ ಹಾಕ್ಸಿದ್ವಿ, ಇನ್ನ ಒಂದು 4-5 ನೀರಾವರಿ ಮಾಡಿ. ಅದಕ್ಕೂ ಮುಂಚೆ ಬರೀ ಬೆದ್ಲಿತ್ತು ಸರ್, ಬೆದ್ಲು ಶೇಂಗಾ ಹಾಕ್ತಿದ್ವಿ, ಶೇಂಗಾ ಬೆಳೀತಿದ್ವಿ, ಕೂಲಿ ಕೆಲಸ ಮಾಡ್ಕೊಂತ ಶೇಂಗಾ ಬೆಳೀತಿದ್ವಿ. ಎಷ್ಟು ದಿವಸ ಅಂತ ಕೂಲಿ ಕೆಲಸ ಮಾಡೋದು? ನಾವು ರೈತರಾಗಿ ಏನಾದರೂ ಒಂದು ಮಾಡೋಣ ಅಂತ ರೇಡಿಯೋ ಕಾರ್ಯಕ್ರಮ ಎಲ್ಲ ಕೇಳ್ತಿದ್ವಾ. ಹಂಗಾಗಿ ನಾವು ರೈತರಾದ್ರೆ ಎಷ್ಟು ಚೆನ್ನಾಗಿ ಅನುಕೂಲ ಇರುತ್ತಲ್ಲ ಅಂತಂದು ನಾವು ನೀರಾವರಿ ಮಾಡಿದ್ವಿ ಸರ್. ಈಗ ನೀರಾವರಿ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಬೆಳೆಗಳು ಬೆಳೀತಾ ಇದ್ರು? ಸಹ ನೀರಾವರಿ ಮಾಡೋದಕ್ಕಿಂತ ಮುಂಚೆ ಉಳ್ಳಿ ಬೆಳೀತಿದ್ವಿ, ತೊಗರಿ ಬೆಳೀತಿದ್ವಿ, ಮೊದಲು ಎಲ್ಲ ಶೇಂಗಾನೆ. ಈಗ ನೀರಾವರಿ ಮಾಡೋದ್ರಿಂದ ಟೊಮೆಟೋ ಬೆಳೆ ಬೆಳೆದಿವ್ಸ. ಈಗ ನಾಗೇಂದ್ರ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸಹ ನಮ್ದು 7.5 ಎಕರೆ ಇದೆ. ನಾ 3 ಜನ ಅಂದ್ರು ನಾವು ಅಣ್ಣತಮ್ಮಂದ್ರೆ ಇದೀವಿ. ಅದ್ರಾಗೆ ನನ್ನ ಭಾಗಕ್ಕೆ 1.5 ಎಕರೆ ಬಂದಿದೆ ಸರ್. ಅದಕ್ಕೆ ಶೇಂಗಾ ಹಾಕೊಂಡು ಈಗ ಟೊಮೆಟೋ ಬೆಳೆ ಬೆಳೆದಿದ್ದೀನಿ. ಈಗೆಲ್ಲ ಅಣ್ಣ ತಮ್ಮಂದಿರುಗಳೆಲ್ಲ ಬೇರೆ ಬೇರೆ ಆಗಿದ್ರೆ ಒಗ್ಗೂಡಿದ್ರೆ? ಬೇರೆ ಬೇರೆ ಇದೀವಿ ಸರ್, ನಾವೆಲ್ಲ ಬೇರೆ ಬೇರೆ ಇದ್ರು. ನಮ್ಮ ತಮ್ಮ ಸಣ್ಣ ತಮ್ಮ ಏನೋ ನನಗೆ ಬೇಡಪ್ಪ ನೀರಾವರಿ, ಅದು ಭಾಳ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಬೇಕಿದ್ರೆ ನೀನು ಮಾಡಿಕೊಳ್ಳ್ರಿ, ನನಗೇನು ಬೇಡ ಅಂತ ನನ್ನ ತಮ್ಮ ಅಂದ್ರು ಹೇಳಿದ್ರು ಸರ್. ಈಗ ಎಲ್ಲ ಒಗ್ಗೂಡಿ ಅಣ್ಣ ತಮ್ಮಂದಿರು ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಹೇಗೆ ಇತ್ತು ನಿಮ್ಮ ಒಂದು ಕೃಷಿ ಜೀವನ, ಎಲ್ಲ ಒಗ್ಗೂಡಿದ್ರಲ್ಲ ಅವತ್ತು? ಅವತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಇವಾಗ ನಮ್ಮ ಮೊದಲು ಮೇಕೆ ಇದ್ವು, ನಮ್ಮ ಅಣ್ಣರು ಮೇಕೆ ಕಾಯರು, ನಾವೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ವಿ. ನಮ್ಮ ಅಪ್ಪಾಜಿ ಅವರು ಇದ್ರು ಮೆಟರ್ನರಿ ಹಾಸ್ಪಿಟ್ಲಲ್ಲಿ ಜವನರಾಗಿದ್ರು, ಅವ್ರದ್ದು ಸಂಬಳ ಕಮ್ಮಿ ಇತ್ತು. SSLC ನಮ್ದು ವಿದ್ಯಾಭ್ಯಾಸ ಆಯ್ತು ಸರ್. ನಮ್ಮ ಅಪ್ಪಾಜಿ ಅವರು ಬೇಡಪ್ಪ ವ್ಯವಸಾಯ ಮಾಡ್ಕೊಂಡು ಹೋಗೋಣ, ನಂದೂ ಸಂಬಳನೂ ಫಸ್ಟ್ಗೆ 500 ರೂಪಾಯಿ ಕೊಡ್ತಿದ್ರು ಸರ್ ಸಂಬಳ. ಹಂಗಾಗಿ ಜೀವನ ಮಾಡೋದು ಕಷ್ಟ ಆಗುತ್ತಪ್ಪ, ಸಣ್ಣನೂ ಓದಲಿ ನೀನು ತೋಟದ ಕೆಲಸ ಒಲೆ ಕೆಲಸ ಮಾಡ್ಕೊಂಡು ಹೋಗು ಅಂತಂದು ಹೇಳಿದರು. ಹಂಗಾಗಿ ನಾವು ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗಲಿಲ್ಲ. ನಾವು ನೀರಾವರಿ ಮಾಡೋಕ್ಕೂ ದುಡ್ಡು ಅನುಕೂಲ ನಮಗಿರಲಿಲ್ಲ. ಹಂಗಾಗಿ ಪಟ್ಲಿ ಮರಿ ಸಾಕ್ದ್ವಿ. ಪಟ್ಲಿ ಮರಿ ಒಂದು ಮರಿ 5,000 ರೂಪಾಯಿ ಒಂದು ಮರಿ ಅಂತ ತಗೊಂಬಿಟ್ಟು 15,000-20,000 ರೂಪಾಯಿನ ಅದನ್ನು ನಾವು ಪಟ್ಲಿ ಮರಿ ಮಾರ್ತಿದ್ವಿ ಸರ್. ಹಂಗಾಗಿ ಸ್ವಲ್ಪ ಹಣ ಮಾಡ್ಕೊಂಡ್ವಿ. ಹಂಗಾಗಿ ನಾವು ನೀರಾವರಿ ಮಾಡೋದಂತ ಒಂದು ಬೋರ್ ಹಾಕ್ಸಿ ನೀರಾವರಿ ಮಾಡಿದ್ವಿ. ಈಗ ಮೇಕೆ ಸಾಕಷ್ಟು ಇದ್ವು, ನೀವು ಮೇಕೆ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ. ಮೇಕೆ ಸಾಕಾಣಿಕೆ ಮೊದಲೆಲ್ಲ ಸಾಕಷ್ಟು ಇದ್ವು ಸರ್. ನಾವೆಲ್ಲ ಬೇರೆ ಹೋಗ್ಬಿಟ್ಟು ಎಲ್ಲ ಮದುವೆ ಆಯ್ತು, ನಮ್ಮ ಅಪ್ಪಾಜಿ ಅವರು ನಿಧನರಾದ್ರು. ಹಂಗಾಗಿ ನಾವೆಲ್ಲ ಡಿವೈಡ್ ಆದ್ವಾ. ಈಗ ಸಪ್ರೇಟ್ ಸಪ್ರೇಟ್ ಆಗಿ ಈಗ ಸಣ್ಣದಾಗಿ ನೀರಾವರಿ ಮಾಡ್ಕೊಂಡಿದ್ವಿ. ಈಗ ಏನನ್ಸುತ್ತೆ ನಿಮಗೆ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರೆ ಉತ್ತಮ ಇತ್ತು ಅಂತ ಅನ್ಸುತ್ತೆ ಯಾವತ್ತಾದ್ರು? ನಮ್ದು ವಿದ್ಯಾಭ್ಯಾಸ ಇದ್ದಿದ್ರೆ ನಾವು ರೈತರ ಕೆಲಸ ಆಗಿ ನಾವು ಇರಬಾರ್ದಾಗಿತ್ತು. ಯಾವುದೋ ಒಂದು ನಮ್ಮ ಎಜುಕೇಶನ್ ಮೇಲೆ ನಾವೇನೋ ಒಂದು ಮಾಡ್ಕೊಂತಿದ್ವಿ, ಚೆನ್ನಾಗಿರ್ತಿತ್ತಲ್ಲ ಅಂತ ನಮ್ಮ ಅಭಿಪ್ರಾಯ ಅನಿಸ್ತದೆ. ಆದರೂ ಈಗ ರೈತರದ್ದು ಚೆನ್ನಾಗಿರುತ್ತೆ, ನಾವು ಮಾಡಿದಂಥ ಟೈಮ್ ಸರಿಯಾಗಿ ರೇಟ್ ಸಿಗಲ್ಲ. ಇವಾಗ ಗೊಬ್ಬರದು ಪೊಟಾಷು ಇವೆಲ್ಲ ರೇಟು, ಕಳೆನಾಶ ಕೊಡಬೇಕು ಅದಕ್ಕೂ ರೇಟು. ಹಂಗಾಗಿ ಒಬ್ಬ ಲೇಬರ್ ಬೇಕಂದ್ರು ಸಹ ಈಗ 300-400 ಕೇಳ್ತಾರೆ. ಹಂಗೆ ಆಗಿಬಿಟ್ಟು ನಾವು ಕೆಲಸ ನಾವೇ ಮಾಡೋಕ್ಕೆ ಬೋದಲ್ಲ ಅಂತಂದ್ರೆ ನಾವೇ ಒಂದು ಲೇಬರ್ ಇರಲಿಲ್ಲ. ನಾವೇ ಟೊಮೆಟೊ ಹಣ್ಣು ಬಿಡಿಸಿ ನಾವೇ ನಾಟಿ ಮಾಡ್ಕೊಂಡು ನಾವೇನೆ ಮಾರ್ಕೆಟ್ ಕಳಿಸ್ತಿದ್ವಿ ಸರ್. ಈಗ ಟೊಮೆಟೊ ಅಂತಂದ್ರೆ ಎಷ್ಟು, 1 ಎಕರೆ ಹಾಕಿದ್ರೆ? ಹೌದು ಸರ್. ಟೊಮೆಟೊ ವರ್ಷದ ಯಾವ ಕಾಲದಲ್ಲಿ ಹೆಚ್ಚಾಗಿ ಬೆಳಿತೀರಾ ನೀವು? ಸರ್ ನಾವು ಮಳೆಗಾಲದಲ್ಲಿ ಬಸವನ ಜಯಂತಿ ಅವಾಗ ನಾಟಿ ಮಾಡ್ತೀವಿ. 1 ಎಕರೆಗೆ 1,000-1,500 ಬಾಕ್ಸ್ ಬರುತ್ತೆ. ನಾವು ಕಟ್ಸಕ್ ಆಗ್ಲಿಲ್ಲ, ಯಾಕಂದ್ರೆ ಇನ್ನು ಹೊಸ್ತಾಗೆಲ್ಲ ಬೋರ್ ಹಾಕ್ಸಿದ್ವಿ. ಊಟ ಓಣಿ ಎಲ್ಲ ತಂತಿ ಕಟ್ಸಕ್ ಆಗ್ಲಿಲ್ಲ ಅಂತ? ಆಗ್ಲಿಲ್ಲ. ಹಂಗೆ ಆಗ್ಬಿಟ್ಟು ನೆಲದ ಮೇಲೆ ಹಂಗೆ ಟ್ರ್ಯಾಕ್ಟ್ರಲ್ಲಿ ಬೆಡ್ ಬಡಿಸಿ ಅದಕ್ಕೆ ಹಂಗೆ ನಾಟಿ ಮಾಡಿದ್ವಿ. ಈಗ ಟೊಮೆಟೊ ಸಸಿ ಅಂತಂದ್ರೆ ನೀವು ಎಲ್ಲಿಂದ ತಂದು ನಾಟಿ ಮಾಡಿದ್ರೆ? ನಮ್ಮ ದೊಡ್ಡಳ್ಳಾರ್ತಿಯಲ್ಲೇನೆ, ಇಲ್ಲಿ ಹೊಸ್ತಾಗಿ ನರ್ಸರಿ ಆಗೈತೆ, MT ಹನುಮಂತ ರೆಡ್ಡಿ ಅವ್ರದ್ದಂತ. ಅವರು ತುಂಬ ಉತ್ತಮ ಇಳುವರಿ ಬಂತು ಸರ್ ಅವ್ರದ್ದು. ನಾವು ಕಟ್ಸಿದ್ರೆ 1 ವರ್ಷ ಅವರು ಬಾಕ್ಸೆ ಬೆಳೀತಿದ್ವಿ, ಆದರೆ ಕಟ್ಸೋಕ್ಕಾಗಲಿಲ್ಲಲ್ಲ, ಮಳೆ ಬಂದು ಸ್ವಲ್ಪ ಕೊಳತು ಹೋಯ್ತು. ಹಾಗೆ ಒಂದು 650 ಬಾಕ್ಸ್ ಸಿಕ್ತು. ಈಗ ಮೊದಲೆಲ್ಲ ಟೊಮೆಟೊ ಬೀಜ ಮಾರ್ಕೆಟ್ನಿಂದ ತಂದು ಸಸಿ ಮಾಡಿ ಮಾಡಿಕೊಂಡು ನಾಟಿ ಮಾಡ್ತಾ ಇದ್ರು, ಹಿಂದೆಲ್ಲ ನೋಡಿದೀವಿ ನಾವು ಟೊಮೆಟೊ ಬೆಳೆಯಂಥದ್ನ. ಈಗ ನೀವು ಆ ಪದ್ಧತಿ ಅನುಸರಿಸಲು ಹೊರಗಡೆ ಹಾಕ್ತಾ ಇದ್ರ ಸಸಿನ? ಸಾ ಈಗೆಲ್ಲ ಹೈಬ್ರಿಡ್ ತಳಿ, ಹಂಗಾಗಿ ನರ್ಸರಿ ಸಸಿ ಆದರೆ ಬೇರೆ ಕಟ್ಟಾಗಲ್ಲ. ನಾವು ನೆಲದ ಮೇಲೆ ಸಸಿ ಹೋಗಿಡೋದಾದ್ರೆ ಬೇರೆ ಕಟ್ಟಾಗುತ್ತೆ ಅಂತ ಹೇಳ್ತಾರೆ ಅಕ್ಕಪಕ್ಕ ರೈತರು ಹೇಳಿದ್ರಿಂದ ಅವರು ಅನ್ಬೋದು ಮುಖಾಂತರ ನಾವು ಮಾಡ್ಕೊಂತ ಹೋದ್ವಿ. ಬೇರೆ ಕಟ್ಟಾಗಲ್ಲ, ಚೆನ್ನಾಗಿರುತ್ತೆ ಸೀಡ್ಸು, ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ. ನಾವು ಹಿಂಗೆ ಮಾಡ್ಕೊಂಡು ಹೋಗ್ರಪ್ಪ ಅಂತ ನಾವು ಅಕ್ಕಪಕ್ಕ ನಮ್ಮ ರೈತರನ್ನೆಲ್ಲ ವಿಚಾರಣೆ ಮಾಡ್ಕೊಂಡು ಇನ್ನು ಹೊಸ ರೈತರಲ್ಲ, ಹಂಗಾಗಿ ಅವ್ರ ಮುಖಾಂತರ ಎಲ್ಲ ಕೇಳ್ಕೊಂಡು ತಿಳ್ಕೊಂಡು ಮಾಡ್ಕೊಂತ ಹೋದ್ವಿ. ಹಂಗಾಗಿ ಸ್ವಲ್ಪ ಅನುಕೂಲ ಆಯಿತು. ಇವಾಗ ನಾವು ಲೇಬರ್ ನಿಂತಿದ್ರೆ ನಮ್ಗೇನು ಸಿಗ್ತಿರ್ಲಿಲ್ಲ ಸರ್. ಅಂದ್ರೆ ಎಲ್ಲ ನೀವೇ ಮಾಡ್ಕೊಂಡು ಹೋಗ್ತೀರಾ? ಹೌದೌದು. ನಾವು ರಾತ್ರಿ ಕಣೆ ಬ್ಯಾಟ್ರಿ ಹಾಕಿಬಿಟ್ಟು ಸರ್ ನಾವು ತೋಟದಲ್ಲಿ ನೀರು ಕಟ್ಟಕ್ಕೆ ಹೋಗ್ತೀವ, ಅವಾಗ ಒಂದೊಂದು ಗಂಟೆ ಯಾಕೆ ಕೆಲಸ ಮಾಡಬಾರ್ದು ಅಂತಂದು ತಲೆಗೆ ಬ್ಯಾಟ್ರಿ ಹಾಕೊಂಬಿಟ್ಟು ರಾತ್ರಿಗೆ ಕಳೆ ತೆಗೆದಿದ್ದು ಸರ್. ನಾವು ಇವಾಗ ಬಿಟ್ಟರೆ ಕೆಟ್ಟ ಹೋಗುತ್ತೆ, ಬೇಡ ನಮ್ಮ ಕೆಲಸ ನಾವೇ ಮಾಡೋಣ. NRG ಕೆಲಸಕ್ಕೆ ಹೋಗ್ತಿದ್ವಿ, ಇಲ್ಲೇ ನಮ್ಮ ದೊಡ್ಡಳಾರ್ತಿ ಗ್ರಾಮ ಪಂಚಾಯತಿಯಲ್ಲೇನೆ ಕೆರೆ ಹೂಳೆತ್ತುವುದು ನಮ್ಗೆ NRG ಕೆಲಸ ಕೊಟ್ಟರು. ಮಧ್ಯಾಹ್ನ 2 ಗಂಟೆಗೆ ಬಿಡ್ತಿದ್ರು, ಮಧ್ಯಾಹ್ನದ ಕೆಲಸ ಮಾಡ್ತಿದ್ವಿ. ಮಧ್ಯಾಹ್ನಲಿಂದಾನೆ ಟೊಮೆಟೊ ಹಣ್ಣು ಬಿಡಿಸೋದು, ಅದನ್ನೆಲ್ಲ ಮಾರ್ಕೆಟ್ ಕಳಿಸೋದು, ಒಂದು ಲೇಬರ್ ನೀಡಲಿಲ್ಲ. ಹಂಗಾಗಿ ನಮ್ಗೊಂದು 15,000 ಸಿಕ್ತು ಸರ್. ಈಗ ಯಾವ ತಳಿಯ ಟೊಮೆಟೊ ಹೆಚ್ಚಾಗಿ ನೀವು ಬೆಳೆಯೋದು ಸರ್? ನಾ ಇದು 448 ಜಾಸ್ತಿ ನಾವು ಹಾಕಿರೋದು. ಇಲ್ಲೆಲ್ಲ ಈಗೆಲ್ಲ ಸಾವು 440 ಇನ್ನು ಈಗೆಲ್ಲ ಹೊಸ ಹೊಸ ತಳಿ ಎಲ್ಲ ಬಂದಿದ್ದಾವೆ. ನಾವೇನು 448 ಹಾಕಿದ್ವಿ ಪರವಿಲ್ಲ, ಅದು ನೆಲದ ಮೇಲೆ ಏನು ಚೆನ್ನಾಗಿ ಬರುತ್ತಪ್ಪ, ಇದು ಉತ್ತಮವಾದ ಇಳುವರಿ ಬರುತ್ತೆ, ಹಂಗಾಗಿ ಇದನ್ನು ಬೆಳಿ ಅಂತಂದು ಅವರು ನರ್ಸರಿಯವರು ಹೇಳಿದರು. ನಮ್ಮೂರಲ್ಲ ಅವರು ಎಲ್ಲ ಚೆನ್ನಾಗಿ ಅಕ್ಕಪಕ್ಕದಾಗೆಲ್ಲ ವಿಶ್ವಾಸದಾಗಿದ್ವಿ. ರೇಟ್ ಸಿಕ್ಕಿದ್ರೆ 1 ಲಕ್ಷದಿಂದ 1.5 ಲಕ್ಷ 2 ಲಕ್ಷವರೆಗೆ ದುಡ್ಡು ಆಗೋದು. ನಮ್ಗೆ ರೇಟ್ ಬರೇ 60-70 ಒಂದೆರಡು ಮೂರು ಸರಿ ಬರೇ ನೋ ಸೇಲ್ ಆಗಿಬಿಡ್ತು. ಬಾಕ್ಸಿಗೆ ಅಷ್ಟು ಸಿಕ್ತು? ಹೌದು ಸರ್, ಒಂದು ಬಾಕ್ಸ್ ಅದು 15 kg ಬರುತ್ತೆ ಒಂದು ಬಾಕ್ಸು. ಹಂಗೆ ಒಂದೊಂದ್ಸರಿ ಬಿಡಿಸಿದ್ರೆ 100-150 ಬಾಕ್ಸ್ ಸಿಗೋದು. ಈಗ ಟೊಮೆಟೊ ನಾಟಿಗಿನ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ಸಾ? ಅದನ್ನ ನಮ್ದು ಹೊಸನೇ ಅಲ್ಲ, ಎಲ್ಲ ಗಿಡ ಮರ ಇದ್ವು. ಅದನ್ನ ಹೋದ ವರ್ಷ ಈ ಕಾಲದಲ್ಲಿ ನಾವು ಮೋಟ್ರ್ ಬಿಟ್ಟಿವಿ, ಬ್ಯಾಸಿಗೆಲ್ಲ ಒಣಗಿಸ್ಬಿಟ್ಟು ನೆಲ್ಲ, ಎರಡು ಬಾಳಿನ ಮಡಿಕೆ ಅಂದ್ರೆ ಇದು ಫ್ಲೋ ಅಂತಾರಲ್ಲ ಸರ್, ಅದನ್ನೆಲ್ಲ ಒಡಿಸಿದ್ವಿ. ಒಡಿಸಿ ಅದೆಲ್ಲ ಚೆನ್ನಾಗಿ ಅದ ಮಾಡಿ ನಾವೆಲ್ಲ ಅದು ಮಳೆಗಾಲದಲ್ಲಿ ಬೆಡ್ ಒಡಿಸ್ಬಿಟ್ಟು ನಾಟಿ ಮಾಡಿಸಿದ್ವಿ. ಈಗ ಗೊಬ್ಬರ ಇರ್ಲಿಲ್ವಾ ನೀವು? ಕೊಟ್ಟಿಗೆ ಗೊಬ್ಬರ ಇಂಥದ್ದು ಕೊಡ್ಲಿಲ್ವಾ ಸರ್? ಕೊಟ್ಟಿಗೆ ಗೊಬ್ಬರ ಕೊಡೋಕೆ ಈಗ ನಮ್ಮ ದನ ಕರುಗಳಿಲ್ಲ, ಹಂಗಾಗಿ ರಸ್ಯಾಂಕ ಗೊಬ್ಬರದಲ್ಲೇ ಬೆಳೆದ್ವಿ. ಇನ್ನು ಮುಂದೆ ಈಗ ದನಗಳ ಗೊಬ್ಬರ ಒಡಿಸೋಣ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದ್ವಿ. ಅದ್ರಾಗೆ ಒಡಿಸೋಕೆ ಸ್ವಲ್ಪ ಹಣ ಇರಲಿಲ್ಲ, ಬೇರೆ ಕಡೆ ಕೊಂಡು ತಂದು ಹೊಡಿಬೇಕಂತ ನಿಮ್ಮ ಮನಸ್ಸಿಕೆ? ಹೌದು ಸರ್, ಇವಾಗ ನಾವು ಕೊಂಡು ಹೊಡೆಯೋದಕ್ಕಿನ್ನ ಪಟ್ಲಿ ಮರಿ ನಾವು ವರ್ಷ ಸಾಕ್ತೀವಿ. ಈಗ ಪಟ್ಲಿ ಮರಿ ಪಿಚ್ಚಿಗೆ ಅದನ್ನೆಲ್ಲ ಗೊಬ್ಬರ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವೇ ನೆಕ್ಸ್ಟ್ ಮುಂಗಾರು ಅಷ್ಟೊತ್ತಿಗೆ ನಾವೇನೆ ಸ್ವಂತ ತಯಾರು ಮಾಡ್ಕೊಂಡು ನಾವು ಗೊಬ್ಬರ ಹಾಕಿ ನೆಕ್ಸ್ಟ್ ಎಲ್ಲ ಗಿಡ ಎಲ್ಲ ಕಟ್ಟಿಸಿ ಒಳ್ಳೆ ಚೆನ್ನಾಗಿ ಬೆಳೆಯೋಣ ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಹೊಂದ್ಕೊಂಡಿದ್ದೀವಿ ಸರ್. ಈಗ ಪಟ್ಲಿ ಮರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರೆ ನೀವು ಸರ್? ಒಂದು 6-7 ಎಲ್ಲ ಸಾಕ್ತಿದ್ದೀವಿ. ಭಾಳ ಮರಿ ಬೇಕಾದ್ರೆ ದುಡ್ಡು ಜಾಸ್ತಿ ಬೇಕು. ಇವಾಗ ನಮ್ಮ ಹತ್ರ ದುಡ್ಡು ಎಷ್ಟು ಅನುಕೂಲ ಇರುತ್ತಾ ಅಷ್ಟು ಮಾತ್ರ ಮಾಡ್ಕೊಂತ ಹೋಗ್ತೀವಿ ಸರ್. ಈಗ ಒಂದು ಪಟ್ಲಿ ಮರಿ ತರಬೇಕಂತಂದ್ರೆ ಎಷ್ಟು ಕೊಡ್ಬೇಕಾಗುತ್ತೆ ಹಣ ಇವತ್ತು ಸರ್? ಒಂದು ಪಟ್ಲಿ ಮರಿ ಅಂದ್ರೆ 5-6 ಸಾವಿರ ಕೇಳ್ತಾರೆ. ಇವಾಗ ಒಂದು 5-6 ಬೇಕಂದ್ರೆ ಅಲ್ಲಿಗೆ ಒಂದು 20-25 ಸಾವಿರ ರೂಪಾಯಿ ಪಟ್ಲಿ ಮರಿಗೆ ಬೇಕು. ಅದಕ್ಕೆ ಮೇವು ಬೇಕು. ಬರೀ ಪಟ್ಲಿ ಮರಿ ಬಂದು ತಂದು ಸಾಕಿದ್ರೆ ಅದನ್ನ ಬರೀ ಅವ್ನು ಕಟ್ಟಿಕೊಂಡ್ರೆ ಅಲ್ಲಿ ಹುಲ್ ತಂದು ಹಾಕಿದ್ರೆ ಆಗಲ್ಲ. ನಾವು ಅದಕ್ಕೆ ಮೇವು ಇರಬೇಕು. ನಮ್ದು ನಮ್ಮ ಜಮೀನಲ್ಲಿ ಬೆಳೆದಿರೋಂಥ ಇದು ತೊಗಸಿ ಗಿಡ ಹಾಕಿದ್ವಿ. ತೊಗಸಿ ಗಿಡಕ್ಕೆ ಭಾರಿ ಚೆನ್ನಾಗಿ ಬರುತ್ತೆ. ಈಗ ಮೆಕ್ಕೆಜೋಳ ಹಾಕಿದ್ವಿ, ಹುಳಿ ಸೆಲ್ಲಿದ್ವಿ. ಅದಕ್ಕೆಲ್ಲ ಈಗ ಪಟ್ಲಿ ಮರಿ ಸಾಕಿದ್ರೆ ಮುಂದೆ ಸ್ವಲ್ಪ ದುಡ್ಡು ಅನುಕೂಲನೂ ಆಗುತ್ತೆ. ಒಂದು 10-12 ಸಾಕನ ಈ ಸರಿ ಅಂತ ಮಾಡಿದ್ವಿ ಸರ್. ಈಗ ತೊಗಸಿ ಗಿಡ ಅಂತಂದ್ರೆ ಎಷ್ಟು ಹಾಕಿದ್ರೆ ನೀವು ಮೇವಿಗಾಗಿ ಕುರುಗಳಿಗೆ ಸರ್? ಈಗ ತೊಗಸಿ ಗಿಡ ಅಂತಂದ್ರೆ ಸುತ್ತ ನಮ್ಮ ಬುಧ ಐತಲ್ಲ ಸರ್ ನಮ್ಮ ಜಮೀನು, ಒಂದು ಎಕರೆಯಲ್ಲಿ ಸುತ್ತ ಹಾಕಿದ್ವಿ ಅಂದ್ರೆ ಒಂದು ಅದು ತಿಂಗಳಿಗೆ ಒಂದ್ಸರಿ ಕಟಿಂಗ್ ಬರುತ್ತೆ ಸರ್. ಅದನ್ನ ಸೊಪ್ಪ ಒಂದು ಕಡೆ ಕಟಿಂಗ್ ಮಾಡ್ಕೊಂತ ಹೋದ್ರೆ ಮತ್ತೆ ಒಂದ್ ಕಡೆಗೆ ಬರ್ತಾ ಇದೆ, ಅದು ಬೆಳವಣಿಗೆ ಆಗ್ತಾ ಇರ್ತದೆ, ಅದು ನಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ತೊಗಸೆ ಗಿಡದ ಸೊಪ್ಪು ಅಂತಂದ್ರೆ ಕುರುಗಳಿಗೆ ಒಳ್ಳೆ ಆಹಾರ ಅಂತ ಹೇಳ್ತೀರಿ? ಹೌದೌದು ಸರ್. ಒಳ್ಳೆ ಆಹಾರ ಅಂದ್ರೆ ಅದಕ್ಕೆ ಮೆಕ್ಕೆಜೋಳ ಹಾಕದೇ ಬೇಕಿಲ್ಲ ಸರ್, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ರೈತರು ಈಗೆಲ್ಲ ಆ ಬೆಳೆ ಈ ಬೆಳೆ ಎಲ್ಲ ಬೆಳಿತೀವಿ. ಒಂದೊಂದು ಎಕರೆ 1/2 ಎಕರೆಗೆ ತೊಗಸೆ ಗಿಡ ಹಾಕಿಂಬಿಟ್ಟು ಒಂದು 10-20 ಇವು ಪಟ್ಲಿ ಮರಿ ತಗೊಂಡ್ಬಿಟ್ರೆ ಅವಕ್ಕೆಲ್ಲ ಮೇಸಿಗೆಬಿಟ್ರೆ ಒಳ್ಳೆ ದುಡ್ಡು ಆಗುತ್ತೆ. ಒಂದು 20-25 ಸಾವಿರ ರೂಪಾಯಿ ದುಡ್ಡು ಆಗುತ್ತೆ, ಆದ್ರೆ ನನ್ನ ಅಭಿಪ್ರಾಯ. ಇವಾಗೆಲ್ಲ ಹೇಳ್ತಾರೆ ಅವೆಲ್ಲ ಸಾಕಾಗಲ್ಲ, ಅವನ್ನೆಲ್ಲ ಕಷ್ಟ ಪಡಬೇಕು, ಪಟ್ರೇನೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಜಮೀನಲ್ಲಿ ಬೆಳೆ ಇಟ್ಕೋಬೇಕು. ಇವಾಗ ಜಮೀನು ನಮ್ಮ ಅಪ್ಪಾಜಿಯರ ಕಾಲದಗಳಿಂದ ಮಾಡಿದ್ದಾರೆ. ಇವಾಗ ನಾವು ಬೀಳ್ಬಿಟ್ರೆ ಏನಂತಾರೆ, ಏ ಅವ್ರ ಅಪ್ಪಾಜಿ ಇದ್ದಾಗೆಲ್ಲ ಚೆನ್ನಾಗಿ ಮಾಡ್ತಿದ್ರಪ್ಪ, ಇವರೆಲ್ಲ ಹುಡುಗರು ಮಕ್ಕಳೆಲ್ಲ ಮಾಡಲ್ಲ, ಹಂಗಾಗಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ಈಗೆಲ್ಲ ನಿಮಗೆ 6-8 ಕುರಿ ಮರಿ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ನಿಮಗೆ ಸಾಕಷ್ಟು ಮನೆ ಸನದ ಒಂದು ಖರ್ಚನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ ಸಾ? ಬರೀ ಅದನ್ನೇ ನೋಡ್ಕೊಂಡಿದ್ರೆ ಆಗಲ್ಲ. ನಾ ಮಧ್ಯದಲ್ಲಿ ಕೂಲಿ ಕೆಲಸ ಮಾಡಬೇಕು, ತೋಟದ ಕೆಲಸ ಮಾಡ್ತಿರ್ಬೇಕು, ಪಟ್ಲಿ ಮರಿನೂ ಸಾಕಾಣಿಕೆನೂ ಮಾಡ್ತಿರ್ಬೇಕು. ಹಂಗಾದ್ರೆ ನಮಗೆ ಲಾಭ ಆಗುತ್ತೆ. ಒಂದು 15-20 ಪಟ್ಲಿ ಮರಿ ತಗೊಂಡು ಅದನ್ನೇ ಮೇಯಿಸ್ಕೊಂಡಿದ್ರೆ ಮನೆ ಕಡೆ ಜೀವನ ನಡೆಯಲ್ಲ. ಇವಾಗ ಜೀವನ ನಡೆಸ್ಬೇಕಲ್ಲ ಸರ್. ಹಾಗಾಗಿ ಕೂಲಿ ಕೆಲಸನೂ ಮಾಡ್ಕೊಂಡು ಪಟ್ಲಿ ಮರಿ ಸಾಕೊಂಡು ನೀರಾವರಿನೂ ಮಾಡಿದ್ರೆ ಅವಾಗ ಸ್ವಲ್ಪ ಸಂಪಾದನೆ ಆಗುತ್ತೆ, ಒಂದು ಒಳ್ಳೆಯ ಒಂದು ಬದುಕನ್ನು ಕಟ್ಕೊಳ್ಬೋದು ಅಂತ ಹೇಳಿ. ಹೌದೌದು, ಇಷ್ಟು ನನ್ನ ಅಭಿಪ್ರಾಯ ಸರ್. ಈಗ ಹೆಂಗ ನೀವು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಎಲ್ಲೇ ಒಂದ್ ಕಡೆ ಮೇಯ್ತಿರ್ತಾವಲ್ವಾ ಕುರಿಗಳು, ಅವಕ್ಕೇನು ಸಪರೇಟ್ ಆಗಿ ಒಬ್ರು ಏನು ಹೋಗಂತ ಅವಶ್ಯಕತೆ ಇರಲ್ಲ ಮೇಯ್ಸಕ್ಕೆ? ಇಲ್ಲ ಇಲ್ಲ ಸರ್, ಅದಕ್ಕೆ ಸಪರೇಟ್ ಆಗಿ ಒಡ್ಕೊಂಡು ಹೋಗಿ ಮೇಯಿಸ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು, ಒಂದ್ ಹೆಣ್ಣು ಮಗಿದೆ, ಒಂದ್ ಗಂಡು ಮಗಿದೆ, ಅವ್ರನ್ನೆಲ್ಲ ಸ್ಕೂಲ್ಗೆ ಶಾಲೆಗೆ ಕಳಿಸ್ಬೇಕು, ಮನೆ ಕಡೆ ತಾಪತ್ರ ನೋಡ್ಕೋಬೇಕು, ಇತ್ಲ ಜಮೀನಿಗೂ ಬಂಡವಾಳ ಹಾಕೋಬೇಕು, ಅಲ್ಲಿ ಪಟ್ಲಿ ಮರಿನೂ ಮೇಯಿಸ್ತಿರ್ಬೇಕು. ಹಂಗಾಗಿ ಎಲ್ಲ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಉಳಿತೈತೆ. ಇವಾಗ ನಾವು ಕೂಲಿ ಕೆಲಸ ಮಾಡಿ ಜಮೀನ್ ಕಡೆ ನೋಡ್ಕೊಂಡ್ರೆ ಆ ಪಟ್ಲಿ ಮರ ದುಡ್ಡು ನಮ್ಗೆ ಹಂಗೆ ಉಳಿತದೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಈ ಒಂದು ಕೃಷಿ ಕೆಲಸ ಮಾಡಂತವ್ರು? ಸಾ, ನಾವು ನಮ್ಮ ರೆಣ್ಣು ಮಕ್ಳು ಗುಂಡಮ್ಮ ಅಂತ, ನಾವಿಬ್ರೆ ಸಹ ಇರೋದು, ಮಕ್ಕಳಿನ ಚಿಕ್ಕರು ಸಹ, ಮಗಳು SSL ಸಹ ವಿದ್ಯಾಭ್ಯಾಸ ಮಾಡುತ್ತೆ, ಮಗ ಇನ್ನ ಅಂಗನವಾಡಿ ಸಹ ಇನ್ನ ಸ್ಕೂಲಿಗೆ ಸೇರಿಸಲ್ಲ 5 ವರ್ಷ. ಈಗ ನೆಕ್ಸ್ಟ್ ಇಲ್ಲೇ ನಮ್ಮೂರಲ್ಲೇ ಶಾಲೆಗೆ ಸೇರಿಸ್ಬೇಕಂತ ಮುಂದಿನ ವರ್ಷಕ್ಕೆ. ನಿಮ್ಮ ಮನೆಯವ್ರ ಸಹಕಾರ ಯಾವ ರೀತಿ ಇದೆ ಈ ಕೃಷಿಗೆ? ಯಾವಾಗಲೂ ಕೆಲಸ ಕೆಲಸ ಇಲ್ಲ. ನಾವು ತೋಟದಕ್ಕೆ ಹೋಗ್ತೀನಿ ಕೆಲಸ ಮಾಡ್ತಂದ್ರೆ ಬರೀ ತೋಟದ ಕೆಲಸ ಮಾಡ್ತಿದ್ರೆ ಜೀವನ ಹೆಂಗ್ ನಡೀತತೆ? ಬೇಡ, ಕೂಲಿ ಹೋಗು, ಕೂಲಿ ಕೆಲಸನ ಮಾಡೋಣ, ನಾನು ಹೋಗ್ತೀನಿ ನೀನು ಹೋಗು. ಹಾಗಾಗಿ ನಾವು ಕೂಲಿ ಕೆಲಸನೂ ಮಾಡ್ತೇವೆ, ತೋಟದ ಕೆಲಸ ಇತ್ಲ ಪಟ್ಲಿ ಮರಿ ಕೆಲಸ ಎಲ್ಲ ಕೆಲಸ ಮಾಡ್ತೀವಿ. ಈಗ 1 ಎಕರೆನೆ ಅಷ್ಟೇ ನೀರಾವರಿ ಮಾಡಿರೋದು ನೀವು? ಸಾ, ಈಗ ನಮ್ ಭಾಗ ಬಂದಿರೋದು 2 ಎಕರೆ ಐತೆ. ನಮ್ ತಮ್ಮನ ಭಾಗನು ನಾನೇ ಮಾಡ್ತಿದ್ದೀನಿ, ಅದಕ್ಕೆ ಶೇಂಗಾ ಹಾಕಿದ್ದೀನಿ ಸರ್. ಈಗ ಟೊಮೆಟೊ ಈಗ ಸಸಿ ತರ್ತೀರಿ, ಹಚ್ಚೋ ವಿಧಾನ ಯಾವ ರೀತಿ? ಸಾಲ ಹೊಡೆದು ಹಚ್ಚತ್ತೀರ? ಇಲ್ಲ ಸರ್, ಇದು ಬೆಡ್ ಹೊಡಿತೀವಿ, ಬೆಡ್ ಹೊಡೆದ್ಬಿಟ್ಟು ನ್ಯಾಟ್ರಲ್ ಎಳಿತೀವಿ. ನ್ಯಾಟ್ರಲ್ ಹೇಳ್ದ ಒಂದಡಿಗೊಂದು ನ್ಯಾಟ್ರಲ್ಗೆ ಹೋಲಿರುತ್ತೆ, ಅಲ್ಲಿಗೆ ಒಂದೊಂದು ನಾಟಿ ಮಾಡ್ತೀವಿ. ಈಗ ಬೆಡ್ ಹೊಡಿಯೋದಂದ್ರೆ ಮಣ್ಣು ಬೋದೆಳಂಗ್ ಮಾಡ್ತೀರಾ? ಹೌದೌದು ಸರ್, ಹೌದು ಸರ್. ಇದು ಟ್ರ್ಯಾಕ್ಟರ್ ಅಲ್ಲಿ ಯಾಕೆ ಆ ಪದ್ಧತಿ ಯಾಕೆ ಅನುಸರಿಸಿ ಟೊಮೆಟೊ ಬೆಳಿತೀರ ಸರ್? ಅದು ಈ ಕಡೆ ಎಲ್ಲ ಬೆಳೆಯೋದ ಹಂಗೇನೆ, ಅದ್ರಾಗೆ ನೆಲ ಲೂಸ್ ಇರುತ್ತೆ, ಎಳಿಯಾಗಿರುತ್ತ, ಹಂಗಾಗಿ ನೆಲ ಸ್ಮೂತ್ ಇದ್ರೆ ಚೆನ್ನಾಗಿ ಬರುತ್ತಂತ ಈ ಕಡೆ ನಮ್ಮ ರೈತರು ಎಲ್ಲರೂ ಅಷ್ಟೇ. ಇವಾಗ ನಾವು ಒಬ್ಬರೇ ಮಾಡ್ತಾ ಇಲ್ಲ, ಅಕ್ಕಪಕ್ಕ ರೈತರು ನೋಡ್ಕೊಂಡ್ಬಿಟ್ಟು ನಾವು ಅದೇ ರೀತಿ ಪದ್ಧತಿ ಮಾಡ್ತಾ ಇದೀವಿ ಸರ್. ಈಗ ಟೊಮೆಟೊ ಸಸಿ ನಾಟಿ ಮಾಡಿದ್ಮೇಲೆ ಏನೇನು ಕೆಲಸಗಳು ಇರ್ತಾವ ನಿಮ್ಮ ಒಂದು ಕೃಷಿಯಲ್ಲಿ? ಅದರಲ್ಲಿ ಏನೇನು ಕೆಲಸ ಇರುತ್ತಂದ್ರೆ ಕಳೆ ತೆಗಿಬೇಕು ಸರ್. ಕಳೆ ತೆಗಿತಿಲ್ಲೋ ನಮಗೆ ಗೊತ್ತಿರಲ್ಲ, ಕೃಷಿ ಇಲಾಖೆಗೆ ಹೋಗ್ತೀವಿ, ಅವ್ರನ್ನ ಸಂಪರ್ಕ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಮಗೆ ಹಿಂಗೆ ನಾಟಿ ಮಾಡಿದ್ವಿ, ಈಗ ಯಾವ ಗೊಬ್ಬರ ಕೊಡ್ಬೇಕು ಅಂತ ಕೇಳ್ತೀವಿ. ಅವರು ನಮ್ಗೆ ಹೇಳ್ಬಿಟ್ಟು ಇಂತಿಂಥದ್ದು ತಗೊಂಡೋಗ್ರಪ್ಪ ಬಿಡ್ರಪ್ಪ ಅಂತ ಹೇಳ್ತಾರೆ, ಹಂಗೇನೆ ಅವನ್ನ ಸಾಕ್ತೀವಿ ಸರ್. ಈಗೆಲ್ಲ ನೀವು ಅದರೊಳಗಡೆ ಬೇಸಾಯ ಕ್ರಮ ಮಾಡಲ್ಲ, ಎಡೆ ಕುಂಟೆ ಬುಡುಗುಂಟೆ ಇಂಥವು? ಇಲ್ಲ ಇಲ್ಲ ಸರ್, ಅದ್ರಾಗೆಲ್ಲ ಎಡೆ ಕುಂಟೆ ಬರಲ್ಲ. ಆದರೂ ಬೆಡ್ಡಿರ್ತಾರೆ ಸರ್, ಅದೆಲ್ಲ ಕಟ್ಟಿಗೆ ಕೋಲ್ ಹಾಕಿರ್ತೀವಿ, ಹಂಗಾಗಿ ಮಧ್ಯದಾಗ ಬೇಸಾಯ ಮಾಡಕ್ಕೆ ಬರಲ್ಲ. ಕಳೆನಾಶಕ ಹೊಡಿಬೋದು. ಈಗ ಕಳೆನಾಶಕ ಹೊಡೆದ್ರೆ ಸಾಕಷ್ಟು ಭೂಮಿಯ ಒಂದು ಫಲವತ್ತತೆ ಹಾಳಾಗುತ್ತೆ, ಗುಣಮಟ್ಟ ಹಾಳಾಗುತ್ತೆ ಅಂತಾರೆ. ಪದೇ ಪದೇ ಯಾಕೆ ನೀವು ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಕೈಯಿಂದ ಕಳೆಗಳು ಕೇಳಿಸ್ಬೋದಲ್ಲ ಸರ್? ಇವಾಗ ನೀವು ಕೇಳಿದ್ರಲ್ಲ, ಇದು ಬಹಳ ಒಳ್ಳೆ ಪ್ರಶ್ನೆ. ನಮ್ಮ ರೈತರು ಸಾಕಷ್ಟು ರೈತರು ಇದನ್ನ ಗಮನವಾಗಿ ಕೇಳಬೇಕು. ನಾವು ಟೊಮೆಟೊ ಆಗಿದ್ದು ಸಹ ನಾವು ಕಳೆನಾಶಕ ಸಿಂಪಡಣೆ ಮಾಡಿಲ್ಲ. ನಾವೇನಿದ್ರು ಕಳೆ ತೆಗೆದಿದ್ವಿ, ರಾತ್ರಿ ಟೈಮ್ ಸಮೇತಗೂ ನಾವು ಕಳೆ ತೆಗೆದಿವಿ. ಯಾಕಂದ್ರೆ ನಮ್ಮ ಕೆಲಸ ನಾವು ಮಾಡಬೇಕು. ನಾವು ಕಳೆನಾಶಕ ಹೊಡೆದ್ರೆ ಒಂದು ಸರಿ ಟೊಮೆಟೊ ಕಟಿಂಗ್ ಬರುತ್ತ, ಒಂದ್ ಸರಿ ಬೀಳು ಕಮ್ಮಿ ಆಗುತ್ತೆ, ಎರೆಹುಳೆಲ್ಲ ಸಾಯ್ತವೆ. ಟೊಮೆಟೊ ಸಸಿ ನಾಟಿ ಮಾಡಿದ್ಮೇಲೆ ಈಗ ಚಿಗುರೆಲ್ಲ ಬರುತ್ತೆ, ಹೊಸ ಚಿಗುರು ಬರುತ್ತೆ, ಅಂತ ಸಂದರ್ಭದಲ್ಲಿ ಏನಾದ್ರೂ ರೋಗ ರುಜಿನೆ ಬರ್ತಾವ ಈ ಬೆಳಿಗ್ಗೆ? ಹೌದೌದು ಸರ್, ಅವಕ್ಕೆಲ್ಲ ರೋಗ ಬರ್ತವೆ, ಮುಟ್ರ ರೋಗ ಅಂತ ಬರುತ್ತೆ. ಮಳೆ ಜಾಸ್ತಿ ಬಂದ್ರೆ ಕರೆ ಮಚ್ಚ ಅಂತ ಬರುತ್ತೆ. ಅದು ಮಳೆ ಸ್ಟಾರ್ಟ್ ಆದ ಕೂಡ್ಲೆ ಆಗ್ಲೇ ನಾವು ಮೆಡಿಸಿನ್ ಅಂಗಡಿಗೆ ಹೋಗ್ಬಿಟ್ಟು ಎಲೆನೋ ಕಾಯಿ, ಇವಾಗ ನಮ್ಗೆ ಗೊತ್ತಾದ್ರೆ ಮೊಬೈಲ್, ಈಗ ಮೊಬೈಲ್ನಲ್ಲಿ ಫೋಟೋ ತಗೊಳ್ತೀವಿ, ಮೊಬೈಲ್ನಲ್ಲಿ ಫೋಟೋ ತಗೊಂಡು ಗೊಬ್ಬರದ ಅಂಗಡಿ ಹತ್ರ ಹೋದ್ರೆ ಸಹ ಈ ತರ ರೋಗ ಟಚ್ ಆಗಿದೆ, ನಮ್ಗೆ ಏನಾದ್ರೂ ಇದಕ್ಕೆ ಇದು ಜಲ್ದಿ ಕಂಟ್ರೋಲ್ ಆಗ್ಬೇಕು, ಇಲ್ಲಾಂದ್ರೆ ಭಾಳ ಬಂಡವಾಳ ಹಾಕ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಸಹ ಒಂದ್ಸರಿ ಮೆಡಿಸಿನ್ ತರ್ಬೇಕಂದ್ರೆ ಸಾಲೆ ಬಾಲು ಗೊಬ್ಬರ ಮೆಡಿಸಿನ್ ಎಲ್ಲ ಒಂದ್ 5,000-6,000 ಖರ್ಚು ಬರುತ್ತೆ ಸರ್ ಒಂದ್ ಸರ್ತಿಗೆ. ಒಂದ್ ಎಕರೆ ಟೊಮೆಟೊ ಸಸಿ ಹಚ್ಚಿದ್ವಿ ಅಂತಂದ್ರೆ ಸುಮಾರು ಎಷ್ಟು ಖರ್ಚು ಬರಬಹುದು? ಅದೆಲ್ಲ ಗೂಟ ಹಾಕಿ ಅವೆಲ್ಲ ಮಾಡ್ಬೇಕಂದ್ರೆ ಅದನ್ನ ಒಂದ್ 2-3 ಸರಿ ದಾರ ಕಟ್ಸ್ಬೇಕು, ಅವಕ್ಕೆಲ್ಲ ಗೂಟ ಹಾಕ್ಸಕ್ಕೆ ಲೇಬರ್ ಬೇಕು, ಸುಮಾರು ಖರ್ಚು ಬರುತ್ತೆ. ಈಗ ಲೇಬರ್ಗೆ 350-400 ರೂಪಾಯಿ ಕೇಳ್ತಾರೆ, ಹಾಗಾಗಿ ಖರ್ಚು ಜಾಸ್ತಿ ಬರುತ್ತೆ ಸರ್. ಈಗ ಹಣ್ಣಿ ಬಂದ್ಮೇಲೆ ಕಾಯಿ ಆದಾಗ ಏನಾದ್ರೂ ರೋಗ ಬರುತ್ತೆ, ಈ ಹುಳ ಬರೋದು, ಕಾಯಿ ಕೊರಿಯೋದು ಈ ತರ? ಸಾ ಇದು ಊಜಿ ಅಂತ ಬರುತ್ತೆ, ಅವಕ್ಕೆ ಎಲ್ಲನ್ನ ಆಲೆ ಜಮೀನಲ್ಲಿ ಅಡ್ಡಾಡ್ಕೊಂತ ಆಲೆ ನೋಡ್ಕೊಂತ ಓಡಾಡ್ತಿರ್ತೀವಿ. ಹಾಗೇನಾದ್ರೂ ಖಂಡಿತ ಅಂದ್ರೆ ಇಮ್ಡಿಯೇಟ್ಲಿ ಅದನ್ನ ಮೊಬೈಲ್ನಲ್ಲಿ ಫೋಟೋ ತಗೊಂಡ್ಬಿಟ್ಟು ಮೆಡಿಸಿನ್ ಅಂಗಡಿಗೆ ತಗೊಂಡೋಗಿ ತೋರಿಸಿದ್ರೆ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ, ಅವಾಗೆಲ್ಲ ಹೊಡಿತೀವಿ, ಆಗ ಕಂಟ್ರೋಲ್ ಆಗುತ್ತೆ. ಈಗ ಕಟಾವು ಅಂತಂದ್ರೆ ಟೊಮೆಟೊ ಎಷ್ಟು ತಿಂಗಳಿಗೆ ಬರುತ್ತೆ ನಾಟಿ ಮಾಡಿದ ಮೇಲೆ? ಸಾ ನನ್ನ ಪ್ರಕಾರ ನಾನು ಡೇಟ್ ಇಟ್ಟಿದ್ದೆ, 75 ದಿನಕ್ಕೆ ಶಾಂಪಲ್ ಅಂತ ಸಿಗುತ್ತೆ, ಒಂದ್ 5-6 ಬಾಕ್ಸ್ ಹಂಗೆ ಸಿಗುತ್ತೆ, 80-90 ದಿನಕ್ಕೆ ಒಂದ್ 60-70 ಬಾಕ್ಸ್ ಹಂಗೆ ಸ್ಟಾರ್ಟ್ ಆಗುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಬರುತ್ತೆ, ಆಮೇಲೆ ದಿನ ಕಳೆದಂಗೆಲ್ಲ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ತೀವಿ. ಹೌದೌದೌದು ಸರ್. ರೇಟ್ ಇತ್ತು ಮಾರ್ಕೆಟ್ ನಲ್ಲಿ ಅಂದ್ರೆ ಅಂತ ಟೈಮ್ ನಲ್ಲಿ ಏನಾದ್ರೂ ಕಾಯಿ ಮಾರಾಟ ಮಾಡ್ತೀರಾ ಏನಿಲ್ಲ? ಹಣ್ಣು ಬರೀ ಹಣ್ಣನ್ನ ಅಷ್ಟೇನೆ ಕಟಾವ್ ಮಾಡ್ತೀರಾ ಸರ್? ಅದು ಹಣ್ಣು ಬಂದ್ಮೇಲೆ ಅದಕ್ಕೆ ಬೆಲೆ ಇಲ್ಲ ಸರ್, ಬೆಲೆ ಕಮ್ಮಿ. ಒಬ್ಬರು ಮಾರ್ಕೆಟ್ನಾರ ಹೇಳ್ತಾರೆ ಜಾಸ್ತಿ ಹಣ್ಣಾಗಾದ್ರೆ ನಡೆಯಲ್ಲ ಅಪ್ಪ, ಬರೀ 20-30 ರೂಪಾಯಿ ಕೇಳ್ತಾರೆ. ಮಾಗಬಾರ್ದು ಹಣ್ಣು? ಹೌದೌದು, ಈ ಹಣ್ಣು ಮಾಗಬಾರ್ದು. ಇನ್ನ ದ್ವಾಬೆ ಹಂಗೆ ಇದನ್ನ ಸ್ವಲ್ಪ ಕೆಂಪಾಗ್ತಾ ಇರುತ್ತೆ, ಆ ಕೆಂಪಾಗದ ಕೂಡ್ಲಿನ ಆಗ್ಲೇ ಕಟಿಂಗ್ ಮಾಡಿದ್ರೆ ನಮಗೆ ಉತ್ತಮವಾದ ರೇಟ್ ಸಿಗುತ್ತೆ. ಅಂದ್ರೆ ದ್ವಾರಗೈ ಕಟ್ ಮಾಡ್ತಾರೆ? ಹೌದು ಹೌದು ಹೌದು ಸರ್. ಈಗೆಲ್ಲ ಕಟಾವ್ ಮಾಡಿ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಸರ್ ಈಗ ಇಲ್ಲೇ ಚಳ್ಳಕೆರೆಯಲ್ಲೇ ಟೊಮಾಟೆ ಮಾರ್ಕೆಟ್ ಇಲ್ಲೇ ಓಪನ್ ಮಾಡಿದ್ದಾರೆ. ಮೊದಲೆಲ್ಲ ಕೋಲಾರಕ್ಕೆ ಹೋಗೋರು ರೈತರು, ಈಗ ನಾವು ಮಾಡ್ದೇಳಿಂದ ನಾವು ಕೋಲಾರಕ್ಕೆ ಯಾವತ್ತು ಬಿಟ್ಟಿಲ್ಲ. ಟೆಂಪ ಇರ್ತವೆ, ಟೆಂಪದಾಗ 15 ರೂಪಾಯಿ ಬಾಕ್ಸ್ ಬಾಡಿಗೆ ಮಾಡಿದ್ದಾರೆ. ಅಲ್ಲಿ ಅವರು ಎಲ್ಲ ಪರಿಚಯಿಸ್ತಾರೆ, ಎಲ್ಲ ಪರವಿಲ್ಲ ಮಾರ್ಕ್ ಕೊಡ್ತೇವೆ ಅಂತ ಹೇಳ್ತಾರೆ. ನಮ್ಮ ಅಂಗಡಿಗೆ ಬಿಡ್ರಪ್ಪ ಒಳ್ಳೆ ರೇಟಿಗೆ ಮಾರ್ತೀವಿ, ನಮ್ಮ ಅಂಗಡಿಗೆ ಬಿಡ್ರ ಅಂತ ಹೇಳ್ತಾರೆ. ಬಿಡ್ತೀವಿ, ರೇಟ್ ಸಿಗಲ್ಲ, ಏನ್ ಮಾಡಕ್ಕಾಗುತ್ತೆ, ರೈತರು ಕಷ್ಟ ಇದ್ದೇ ಇರುತ್ತಲ್ಲ ಸರ್. ಈಗ ಈ ವರ್ಷ ನಿಮ್ಗೆ ಏನ್ ರೇಟ್ ಸಿಕ್ತು ಸರ್? ಈ ಸರ್ತಿ 30 ರೂಪಾಯಿಯಿಂದ ಹಿಡಿದು 150 ರೂಪಾಯಿ ಸಿಕ್ಕಿತ್ತು. ಅದು ಒಂದೊಂದ್ ದಿವ್ಸನೆ ಒಂದೊಂದು ಬೆಲೆ ಕೊಡ್ತಾರೆ ಸರ್. ಇವಾಗ ಅದಕ್ಕೆ ಫಿಕ್ಸ್ ಇಷ್ಟೇ ನಿಗದಿ ಬೆಲೆ ಅಂತ ಕೊಡಲ್ಲ. ಇಲ್ಲ ಇವತ್ತು ಬರೀ 30 ರೂಪಾಯಿ ಸಿಗ್ಬೋದು, ಇಲ್ಲ 60-70 ಹಿಂಗ 150 ಲಾಸ್ಟ್ ಒಂದು ಬಾಕ್ಸಿಗೆ. ಹೌದು ಹೌದು, ಎಲ್ಲ ಸಾಕಷ್ಟು ಮಳೆ ಬಂದು ಎಲ್ಲ ಜಮೀನೆಲ್ಲ ಕೊಚ್ಕೊಂಡು ಹೋಗಿ ನೀರ ಕಾಯಿಗೂ ಎಲ್ಲ ಕರೆ ಮಜ್ಜಸ್ಟ. ಮಳೆ ಬಂದ್ ಕೂಡ್ಲೆ ಎಷ್ಟು ಮೆಡಿಸಿನ್ ನೋಡಿದ್ರೆ ಕಂಟ್ರೋಲ್ ಆಗಲ್ಲ, ಅವಾಗಲ ಎಲ್ಲ ಮಚ್ಚೆ ಬಂದ್ಬಿಟ್ಟು ಎಲ್ಲ ನಾಶ ಆಗಿ ಹೋಗ್ಬಿಡುತ್ತೆ. ಹೆಚ್ಚು ಮಳೆಗಾಲ ಆದಾಗ ಟೊಮೆಟೊ ಎಲ್ಲ ಕೊಳತ್ ಬಿಡುತ್ತಲ್ವಾ, ಇಳುವರಿ ಬರಲ್ಲ, ಗಿಡನೇ ಇರಲ್ಲ. ಇರಲ್ಲ ಸರ್, ಒಂದು 15-20 ದಿನ ಅಂಬಷ್ಟೊತ್ತಿಗೆ ಎಲ್ಲ ಗಿಡ ಎಲ್ಲ ಕರೆ ಮಚ್ಚೆ ಬರೋದು, ಇಲ್ಲ ಶೀತ ಹೆಚ್ಚಾಗಿ ಕಲರು ಗಿಡನೇ ಆಲೆ ಕಲರ್ ಸೈಡ್ ಆಗಿ ಆಲೆ ಎಳದಿ ಕಲರ್ ಬರೋಕೆ ಶುರುವಾಗುತ್ತೆ ಸರ್. ನಾವ್ ಏನೇ ಮೆಡಿಸಿನ್ ನೋಡಿದ್ರು ಏನೇ ಗೊಬ್ಬರ ಹಾಕಿದ್ರು ಏನೂ ಉಪಯೋಗ ಆಗಲ್ಲ. ಒಂದ್ ಎಕರೆಗೆ ಎಷ್ಟು ಬಾಕ್ಸ್ ಬೆಳೆದ್ರೆ ನೀವು? ಸಾ ನಾವ್ ಒಂದ್ ಎಕರೆಗೆ ನಾವು ಕಟ್ಸಿರ್ಲಿಲ್ಲ, ನೆಲದ ಮೇಲೆನೆ 650 ಬಾಕ್ಸ್ ಬಂದಿತ್ತು ಸರ್. ಒಳ್ಳೆ ಇಳುವರಿ ಬಂತಲ್ವಾ? 1,000 ರೂಪಾಯಿ ಒಂದ್ ಬಾಕ್ಸ್ ಸಿಕ್ಕಿದ್ರೆ ನಿಮ್ಗೆ 600,000 ಆಗದು. ಆದ್ರೆ ಏನ್ ಮಾಡ್ತೀಯ, ಕೊನೆಗೆ 500 ರೂಪಾಯಿ ಬಾಕ್ಸ್ ಸಿಕ್ಕಿದ್ರೆ ನಿಮಗೆ 3,00,000 ಚಿಲ್ಲರೆ ಆಗದಲ್ವಾ? ಆಗದಾಗದ ಸರ್. ನಾವು ಹಂಗೆ ಅಂದ್ಕೊಂಡೆ ನಾವೆಲ್ಲ ಕಟ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆ ತರ ಪ್ಲಾನ್ ಮಾಡಿದ್ವಿ. ಅಂದ್ರೆ ನೀವು ಗೋಟವಣಿ ಯಾವುದೇ ರೀತಿ ತಂತಿ ಕಡದ್ರೆ ಇಷ್ಟು ಇಳುವರಿ ಪಡೆದ್ರೆ? ಹೌದೌದು ಸರ್. ನಾವು ತಂತಿ ಕಟ್ಟದಲ್ಲೇ ಇಷ್ಟೊಂದು ಇಳುವರಿ, ಇನ್ನ ಅದ್ರಗಿನ ಸಾಕಷ್ಟು ಕಾಯಿ ಇತ್ತು ಸರ್. ಅಷ್ಟರಾಗೆ ಮಳೆ ಜಾಸ್ತಿ ಆಗಿಬಿಡ್ತು. ಮಳೆ ಜಾಸ್ತಿ ಆಗಿ ಒಂದು 25% ವೇಸ್ಟ್ ಆಗಿ ಎಲ್ಲ ಮಚ್ಚೆ ಬಂದ್ಬಿಟ್ಟು ರೋಗ ಬಂದು ಎಲ್ಲ ಊಜಿ ಕಳೆನೂ ಜಾಸ್ತಿ ಆಗಿ ಆಗ ಕಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಾಗ ಮಳೆ ಬರ್ತಿರ್ತದಲ್ಲ ಸರ್, ಮಳೆ ಬರಬೇಕಾದ್ರೆ ಅವಾಗ ಎಷ್ಟು ಕಳೆ ಕಿತ್ತರೂ ಆಗಲ್ಲ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ನೆಲದ ಮೇಲೆ ಬಿಡೋದ್ರಿಂದ ಬಳ್ಳಿ ಕಾಯಿ ಸಾಕಷ್ಟು ಡ್ಯಾಮೇಜ್ ಬಂದಿದೆಯಲ್ವಾ? ಹೌದೌದು ಸರ್. ಈಗ ಕಟ್ಟಿದ್ರೆ ಏನಾಗುತ್ತಂದ್ರೆ ಅದು ನೆಲಕ್ಕೆ ಟಚ್ ಆಗಲ್ಲ, ಮೇಲಿರುತ್ತೆ ಕಾಯಿ. ಕೆಳಗಿದ್ದಾಗ ಏನಾಗುತ್ತಂದ್ರೆ ನೆಲದ ಮೇಲೆ ಇದ್ದಾಗ ನೆಲಕ್ಕೆ ಟಚ್ ಆಗೋದು. ಹಿಂಗೆ ನಾವು ಈಗ ನಾವೇ ಬಿಡಿಸ್ತೀವಿ ಹಣ್ಣು, ಆ ತುಳಿ ಅದು ಅತ್ತಿತ್ತಲಾಗೆ ಶೇಕ್ ಆಗುತ್ತೆ. ಆ ಶೇಕ್ ಆಗದಾಗ ಏನಾಗ್ತದೆ, ಇದು ಗಿಡಕ್ಕೂ ಕಾಯಿಗೆ ಟಚ್ ಆಗುತ್ತೆ. ಆಗ ಕಲರು ಯಾವ ಕ್ಷಣದಾಗ ಚೆನ್ನಾಗಿರುತ್ತೆ, ಮತ್ತೆ ನೋಡೋಷ್ಟೊತ್ತಿಗೆ ಅಲ್ಲೇ ತಿರುಗ್ದಿನ ಅಲ್ಲೇ ಕಲರ್ ಸೈಡ್ ಆಗಿರೋದು, ಗೆರೆ ಬಿದ್ದಿರೋದು. ಅವಾಗ ಏನಾಗುತ್ತೆ, ರೇಟ್ ಕಮ್ಮಿ ಮಾಡ್ತಾರೆ. ಈಗೆಲ್ಲ ನಿಮ್ಗೆ ಯಾಕೆ ಕಟ್ಸ್ಲಿಲ್ಲ ಅವಾಗ ನೀವು ಬಳ್ಳಿ ಎಲ್ಲ ಮೇಕ ಗೋಟವಣಿ? ಏನು ನಿಮಗೆ ಟೈಮ್ ಸಿಗ್ಲಿಲ್ವಾ? ನಮಗೆ ಸ್ವಲ್ಪ ಮನೆ ಕಡೆ ನಡೀತಿರ್ಲಿಲ್ಲ, ಸ್ವಲ್ಪ ಹಣದ ತೊಂದರೆ ಇತ್ತು. ಎನ್ ಆರ್ ಇ ಜಿ ಕೆಲ್ಸಕ್ಕೆ ಹೋಗ್ಕೊಂಡು ನಾವು ಟೊಮೆಟೊ ಸಸಿ ನಾಟಿ ಮಾಡಿದ್ವಿ. ಇಲ್ಲೇ ಪಕ್ಕದಲ್ಲಿ ಭರಮಸಾಗರ ಅಂತ ಇತ್ತು ಸರ್, ಅಲ್ಲಿ ತೋಟ ಇದಾವೆ, ಈ ಅಡಿಕೆ ತೋಟ ಎಲ್ಲ ಜಾಸ್ತಿ ಇದಾವೆ. ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಕೆಲ್ಸಕ್ಕೆ ಹೋದ್ವಿ, ಅಲ್ಲಿ ಕೆಲಸ ಮುಗಿಯಿತು. ಏನಪ್ಪ ಇವಾಗೆಲ್ಲ ನೀರಾವರಿ ಬೆಳೆ ಇಡಬೇಕು, ಕಾಸಿಲ್ಲ, ಪಟ್ಲಿ ಮರಿನೂ ಸಾಕ್ಲಿಲ್ಲ, ಇಲ್ಲಿ ಬೋರ್ ಹಾಕ್ಸಿದ್ವಿ, ಬೆಳೆ ಇಡಬೇಕಲ್ಲ ಅಂತ ಹೇಳಿ ನಮ್ಮ ದೊಡ್ಡೋಳಾರ್ತಿ ಗ್ರಾಮ ಪಂಚಾಯತ್ರು ನಮ್ಮರೇ ಅಧ್ಯಕ್ಷರು ಅವರೆಲ್ಲ ಆಯ್ತಪ್ಪ ನೀವೆಲ್ಲ ನೋವು ಪಡ್ಬೇಡ್ರಿ, ರೈತರೆಲ್ಲ ಚೆನ್ನಾಗಿರ್ರಿ, ಬೆಳೆ ಇಟ್ಕೊಂಬಕು ನಿಮ್ಗೆ ನಾವೆಲ್ಲ ಎನ್ ಆರ್ ಇ ಜಿ ಕೆಲಸ ಕೊಡ್ತೀವಿ ಅಂತೇಳಿ ನಮ್ಮ ಗ್ರಾಮದಾಗೆ ಸುಮಾರು ಒಂದು 200-300 ಜನ ಕೆರೆ ಉಳ್ಳತ ಕೆಲಸ, ಕೆರೆಗೆ ನೀರು ನಿಲ್ತ್ಕೊಂಬ್ತವೆ, ನಿಮ್ಗೂ ಕೂಲಿ ಸಿಗುತ್ತೆ, ನೀವು ರೈತರು ನಿಮ್ಮ ಜಮೀನಾಗ ನೀವು ಕೆಲಸನೂ ಮಾಡ್ಬೋದು, ಹಿಂಗೆ ಮಾಡ್ಕೊಂಡೋಗ್ರಿ ಅಂತಂದು ಅವರೂ ಪಾಪ ಕೆಲಸ ಕೊಟ್ರು, ನಮಗೂ ಇಷ್ಟು ಬೆಳೆ ಬೆಳೆಯಕ್ಕೆ ಆಯ್ತು ಸರ್. ಈಗ ಮತ್ತೆ ಮುಂದೆ ಬೆಳಿಬೇಕಂತ ಅನ್ಸಿದೀಯ ತರಕಾರಿಗಳ್ನ? ಹುನ್ಸ ಈಗ ನಾವು ಮನೆ ಖರ್ಚಿಗೆ ಏನು ಮಾಡ್ತೀವಿ ಅಂದರೆ ಬರೀ ಟೊಮೆಟೊ ಹಾಕೊಂಡು ಸುಮ್ಮನೆ ಇರಲ್ಲ, ಪಕ್ಕದಲ್ಲೆಲ್ಲ ತರಕಾರಿ ಇದ್ದು ಸೊಪ್ಪು ಸಬ್ಬಾಕ್ಸಿ ಹಿಂಗೆಲ್ಲ ತರಕಾರಿ ಎಲ್ಲ ಸಾರಿಗೆ ಹಾಕೋಂಥದ್ದು ಮೆಣಸೆ ಬೆಳಿತೀವಿ. ನಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ, ಮೆಣಸಿನಕಾಯಿ ಕಿತ್ಕೊಬಂದು ಅದನ್ನು ಇಲ್ಲಿ ಊರಾಗೆಲ್ಲ ಹೊತ್ಕೊಂಡು ಮಾರಾಟ ಮಾಡ್ತಾರೆ ನಮ್ಮ ಹೆಣ್ಮಕ್ಳು. ಹಂಗಾಗಿ ಖರ್ಚಿಗೂ ಇವಾಗ ಮಕ್ಕಳಿಗೆಲ್ಲ ಓದ್ಸೋಕ್ಕೆ, ಅವ್ರಿಗೆ ಎಕ್ಸಸೈಸ್ಗೂ, ನಮಗೂ ಬೈಕಿಗೆಲ್ಲ ಪೆಟ್ರೋಲ್ ಖರ್ಚಿಗೂ, ಮನೆ ಕಡೆ ಎಣ್ಣೆ ಸೋಪಿಗೂ, ಒಟ್ಟು ಜೀವನಕ್ಕೆ ಇದು ಸಣ್ಣ ಪುಟ್ಟ ತರಕಾರಿಗೆ ವರ್ಕೌಟ್ ಆಗುತ್ತೆ ಸರ್. ಈ ಸೊಪ್ಪು ಇವನ್ನೆಲ್ಲ ಮಾರಾಟ ಮಾಡ್ತೀರಾ ಬೆಳೆದು? ಹೌದು ಸರ್, ಹೌದು ಸರ್. ನಾವೇನು ಮಾರ್ಕೆಟಿಗೆ ತಗೊಂಡೋಗಲ್ಲ, ಇಲ್ಲ ನಮ್ಮೂರು ದೊಡ್ಡೂರು ಸರ್, ಸುಮಾರು ಒಂದೂವರೆ ಸಾವಿರದಿಂದ 2,000 ಮನೆ ಗ್ರಾಮ. ಹಂಗಾಗಿ ದೊಡ್ಡೂರೆಲ್ಲ ತರಕಾರಿ ಖರ್ಚಾಗುತ್ತೆ. ಬೆಳಿಗ್ಗೆ ನಮ್ಮ ಪಾಪು ಇದೆ ಸರ್, SSLC ಓದ್ತೈತೆ, ಆ ಪಾಪು ಅಡಿಗೆ ಕೆಲಸ ಎಲ್ಲ ಮಾಡುತ್ತೆ. ನಮ್ಮ ಹೆಣ್ಮಕ್ಳೆಲ್ಲ ಹೋಗಿ ಸೊಪ್ಪು ತರಕಾರಿ ಮಾಡ್ಕೊಂಡು ಬಂದು 250-300 ಸಿಗುತ್ತೆ, ಮನೆ ಕಡೆ ಖರ್ಚಿಗಾಗುತ್ತೆ, ಬೈರಲ್ಲ ಜೀವನ ನಡೆಯೋಕೇನ, ಒಟ್ಟು ಜೀವನ ನಡೆಯುತ್ತೆ. ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ಸರ್? ಮೊದಲೆಲ್ಲ ನಾವು ಕೂಲಿ ಕೆಲಸ ಮಾಡ್ತಿದ್ವಿ, ರೈತರ ಅಂದ್ರೆ ಈಗ ತುಂಬಾ ಜನಕ್ಕೆ ಗೌರವ ಇದೆ ಸರ್. ನಮ್ದೇ ಜಮೀನಿತ್ತು, ಎಷ್ಟೇ ಕಷ್ಟ ಆಗಲಿ, ನಾವು ದುಡ್ದಿರೋದು ಬೆಳೆದಿರೋದು ಅದಕ್ಕೆ ಆಗ್ಲಿ, ನಾವು ಕಷ್ಟಪಟ್ಟು ಮಾಡಿದ್ರೆ ಯಾವತ್ತ ಮುಂದೆ ನಮ್ಗೆ ಬೆಂಬಲ ಬೆಲೆ ಸಿಕ್ಕೇ ಸಿಗುತ್ತೆ. ನಾವು ಅಪ್ಪರ ಕಾಲದಿಂದ ಮಾಡ್ಕೆ ಬಂದಿದ್ದಾರೆ, ನಾವು ಮಾಡೋಣ ಜಮೀನು, ಎಷ್ಟೇ ಕಷ್ಟ ಆಗಲಿ ನಾವೊಂದು ಬೋರ್ವೆಲ್ ಕೊರೆಸಿ ಮಾಡ್ಬೇಕಂತ ನನಗೆ ಆಸಕ್ತಿ ಬಹಳ ಆಯ್ತು ಸರ್. ಒಳ್ಳೇದು ನಾಗೇಂದ್ರ ಅವ್ರೆ, ಇಲ್ಲೇ ತನಕ ನಿಮ್ಮ ಒಂದು ಕೃಷಿಯಲ್ಲಿ ಟೊಮೆಟೊ ಬೆಳೆಯನ್ನ ಯಾವ ರೀತಿ ಬೆಳೆದಾ ಇದ್ರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ ಸರ್. ಇದುವರೆಗೂ ಟೊಮ್ಯಾಟೊ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಸ್ ನಾಗೇಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಕೇಳುಗರೆ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಕೇಳುವಿರಿ ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ರೇಣುಕಾಸ್ವಾಮಿ, ಬೆಳೆ ಶರೀರ ಕ್ರಿಯಾಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ. ನಂತರ ಕ್ಯಾನ್ಸರ್ ನಿಯಂತ್ರಣಕ್ಕೆ ಸಿರಿಧಾನ್ಯಗಳ ಬಳಕೆ ಕುರಿತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಚಿತ್ರದುರ್ಗದ ಜಿಟಿ ವೀರಭದ್ರರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಬಿಸಿದ್ದಣ್ಣ. ನಂತರ ಜನಪದ ಗೀತೆಗಳನ್ನು ಕೇಳುವಿರಿ. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳೋಣ ಈ ಜನಪದ ಗೀತೆಯನ್ನು.